ತುಂಬ ಅಲಿಬೇಡ, ನಡೆದು ನಡೆದು ನೋಯ್ಬೇಡ, ಕೂಗಿದಾರೆ ಓಡಿ ಬರಲು ಯಾಕೆ ಅಲೆಯುವೆ. ಈಗ ಮನೆಗೆ ದುಡ್ಡು ಬರುವುದು ಮಣಪ್ಪುರಂ ಗೋಲ್ಡ್ ಲೋನ್. ಆಪ್ ಡೌನ್ಲೋಡ್ ಮಾಡಿ ಅಥವಾ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿರಿ 1800-420-2233. ದುಡ್ಡು ನೀಡಲು ಬರುತ್ತದೆ ಮಣಪ್ಪುರಂ ಡೋರ್ ಸ್ಟೆಪ್ ಗೋಲ್ಡ್ ಲೋನ್ ಸರ್ವಿಸ್. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪ್ಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪ್ಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ತಜ್ಞವಾಣಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ವಿಧಾನದಲ್ಲಿ ಸೂರ್ಯಕಾಂತಿಯನ್ನ ಬೆಳೆಯುವ ಬೇಸಾಯ ಕ್ರಮಗಳು, ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವಿಸ್ತರಣಾ ನಿರ್ದೇಶನಾಲಯದಲ್ಲಿ ಪ್ರಾಧ್ಯಾಪಕರು ಹಾಗೂ ತಾಂತ್ರಿಕ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಕಾಂತೇಶ್ ಗಾಂಡೋಳ್ಕರ್ ಅವರಿಂದ ಮಾಹಿತಿ. ನನ್ನ ಹೆಸರು ಡಾಕ್ಟರ್ ಕಾಂತೇಶ್ ಗಾಂಡೋಳ್ಕರ್ ಅಂತೇಳಿ. ನಾನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ವಿಸ್ತರಣಾ ನಿರ್ದೇಶನಾಲಯ, ಇಲ್ಲಿ ನಾನು ಪ್ರಾಧ್ಯಾಪಕರು ಮತ್ತು ತಾಂತ್ರಿಕ ಅಧಿಕಾರಿಗಳಾಗಿ ನಾವು ಇಲ್ಲೇ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಒಂದು ನಮ್ಮ ಆಕಾಶವಾಣಿಯ ಒಂದು ಮೆಸೇಜ್ನಲ್ಲಿ ಸೂರ್ಯಕಾಂತಿ ಬೆಳೆಯುವಂತಹ ಒಂದು ಪದ್ಧತಿಯನ್ನ ನಾವು ಇಲ್ಲೇ ಅಥವಾ ಒಂದು ವೈಜ್ಞಾನಿಕವಾಗಿ ಬೆಳೆಯುವಂತಹ ಬೆಳೆಯನ್ನ ಯಾವ ರೀತಿ ಬೆಳಿಬೇಕು ಅಂತೇಳಿ ನಾವು ಇವತ್ತ ಇಲ್ಲೇ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಸೂರ್ಯಕಾಂತಿ ಬೆಳೆ ಈಗ ಆಗಸ್ಟ್ ತಿಂಗಳಲ್ಲಿ ನಾವು ಬಿತ್ತನೆ ಮಾಡುವಂತಹ ಒಂದು ಒಳ್ಳೆ ಕಾಲ. ಬಹಳಷ್ಟು ಕಡೆಗಳಲ್ಲಿ ಮಳೆ ಆಗಿದ್ದರಿಂದ ಹೆಸರು ಬೆಳೆ ನಾಶ ಆಗಿದೆ. ಹೆಸರು ಬೆಳೆ ತೆಗೆದ ಮೇಲೆ ಮುಂದಿನ ಒಂದು ಬೆಳೆಯನ್ನ ನಾವು ಸೂರ್ಯಕಾಂತಿಯಾಗಿ ಬೆಳಿಬಹುದು. ಆಗಸ್ಟ್ ತಿಂಗಳಲ್ಲಿ ಸೂರ್ಯಕಾಂತಿ ಬೆಳಿಲಿಕ್ಕೆ ಒಂದು ಉತ್ತಮವಾದಂತಹ ವೇಳೆ ಅಂತೇಳಿ ನಾವು ಹೇಳ್ತೀವಿ. ಸೂರ್ಯಕಾಂತಿ ಒಂದು ಎಣ್ಣೆಕಾಳಿನ ಬೆಳೆ. ಇದನ್ನು ನಾವು ಮುಂಗಾರು ಮತ್ತು ಹಿಂಗಾರು ಮತ್ತು ಬೇಸಿಗೆಯಲ್ಲಿ ಮೂರು ಕಾಲದಲ್ಲಿ ಈ ಬೆಳೆನ ನಾವು ಬೆಳೆಯಬಹುದು. ನಮ್ಮ ರಾಜ್ಯದಲ್ಲಿ ಸುಮಾರು 200,000 ಹೆಕ್ಟರ್ನಷ್ಟು ನಮ್ಮ ಸೂರ್ಯಕಾಂತಿ ಬೆಳೆ ಬೆಳೀತಾ ಇದ್ದೀವಿ. ಅದರಂತೆ ಸುಮಾರು 1.5 ಲಕ್ಷ ಟನ್ ಉತ್ಪಾದನೆಯನ್ನ ನಾವು ಕರ್ನಾಟಕದಲ್ಲಿ ಸೂರ್ಯಕಾಂತಿ ಉತ್ಪಾದನೆಯನ್ನ ಮಾಡ್ತಾ ಇದ್ದೇವೆ. ಒಂದು ಸರಾಸರಿ ಇಳುವರಿಯನ್ನ ನಾವು ನೋಡಿದ್ರೆ ಸೂರ್ಯಕಾಂತಿನ 3-4 ಕ್ವಿಂಟಲ್ 1 ಎಕರೆಗೆ ನಾವು ಇಳುವರಿಯನ್ನ ತೆಗಿಬಹುದು. ಸೂರ್ಯಕಾಂತಿ ಅಂದ ತಕ್ಷಣ ಬಹಳ ಒಂದು ವಿಶೇಷವಾದ ಗುಣಗಳ ಈ ಬೆಳೆಯಲ್ಲಿದೆ. ಸೂರ್ಯಕಾಂತಿನ ಎಲ್ಲಾ ಹವಾಮಾನ ಗುಣಗಳಲ್ಲಿ ನಾವು ಬೆಳಿಬಹುದು. ಇದು ಭಾರಿ ಮುಖ್ಯ. ಸೂರ್ಯಕಾಂತಿ ಇದು ನಮ್ಮ ದೇಶದ ಬೆಳೆ ಅಲ್ಲದೇ ಇದ್ರೂ ಸಹಿತ ಬೇರೆ ದೇಶದಿಂದ ತಂದಂತ ಬೆಳೆ ಆಗಿದ್ರು ಇದರದ ಒಂದು ವಿಶೇಷ ಗುಣ ಅಂದ್ರೆ ಎಲ್ಲಾ ಹವಾಮಾನದಲ್ಲಿ ನಾವು ಈ ಬೆಳೆಯನ್ನ ಬೆಳಿಬಹುದು. ಎರಡನೇದು ಬಹಳ ಮುಖ್ಯ ಅಂದ್ರೆ ಶುಷ್ಕವಾದ ವಾತಾವರಣ ಅಂದ್ರೆ ಒಣ ವಾತಾವರಣದಲ್ಲಿ, ಯಾವಾಗ ಮಣ್ಣಿನಲ್ಲಿ ಹಸಿ ಕಡಿಮೆ ಆಗಿರುತ್ತೋ ಅಥವಾ ಒಂದು ನೀರಿನ ಕೊರತೆ ಆಗುತ್ತಲ್ಲ ಅಂತ ಒಂದು ಸಂದರ್ಭದಲ್ಲಿ ಸೂರ್ಯಕಾಂತಿನ ನಾವು ಬೆಳಿಬಹುದು. ಅಂದ್ರೆ ಸೂರ್ಯಕಾಂತಿ ಬೆಳೆಗೆ ಈ ಆ ಶಕ್ತಿ ಇದೆ, ಒಂದು ಶುಷ್ಕ ವಾತಾವರಣವನ್ನ ತಡೆಯಿಡುವಂತಹ ಶಕ್ತಿ ಇರೋದ್ರಿಂದ ಇದನ್ನ ಒಂದು ಸಾಧಾರಣವಾದ ಭೂಮಿಯಲ್ಲಿನೂ ಬೆಳಿಬಹುದು. ಸಾಧಾರಣ ಅಂದ್ರೆ ಒಂದ್ಸಲ ಕರಲಾಗಿರ್ತದ, ಮಣ್ಣು ಅಷ್ಟು ಅತ್ಯುತ್ತಮವಾಗಿರಲ್ಲ, ಅಂತಲ್ಲಿ ಸಹಿತ ನಾವು ಈ ಸೂರ್ಯಕಾಂತಿ ಬೆಳೆಯನ್ನ ಬೆಳೆಯಬಹುದು. ಮತ್ತೆ ಮೂರನೇದಾಗಿ ಹೇಳ್ಬೇಕಂದ್ರೆ ಸೂರ್ಯಕಾಂತಿ ಕಟಾವ್ ಮಾಡೋದು ಬಹಳ ಈಜಿ ಅಂದ್ರೆ ಬಹಳ ಸುಲಭ. ಅದೇನು ಸುಮ್ಮನೆ ತೆನೆ ಕಟ್ ಮಾಡೋದು, ಒಂದು ಮಷೀನ್ಗೆ ಹಾಕ್ಬಿಡೋದು ಇಷ್ಟೇ. ಬಟ್ ಬೇರೆ ಬೆಳೆಗಳಲ್ಲಿ ಶೇಂಗಾ ಆಗಲಿ ಹತ್ತಿ ಆಗಲಿ ಅಥವಾ ಬೇರೆ ಬೆಳೆಗಳಲ್ಲಿ ಕಟಾವ್ ಮಾಡೋದು ತುಂಬಾ ತ್ರಾಸದಾಯಕ ಆಗಿರ್ತದೆ. ಬಟ್ ಸೂರ್ಯಕಾಂತಿ ಭಾರಿ ಸುಲಭವಾದಂತಹ ಕಟಾವ್ ಮಾಡಬಹುದು. ಬಹಳ ಮುಖ್ಯವಾದಂತ ಒಂದು ಈ ಬೆಳೆಯ ವಿಶೇಷ ಗುಣ ಅಂದ್ರೆ ಪೌಷ್ಟಿಕದಾಯವಾದಂತಹ ಒಂದು ಎಣ್ಣೆಯನ್ನ ಕೊಡುತ್ತೆ. ಈಗ ಏನಾಗುತ್ತಪ್ಪ ಅಂದ್ರೆ ಬಹಳಷ್ಟು ಮಂದಿಯಲ್ಲಿ ಹೃದಯ ರೋಗ ಬರುತ್ತೆ. ಹೃದಯ ರೋಗ ಶೇಂಗಾ ಎಣ್ಣೆ ತಿನ್ನುವುದರಿಂದ ಹೃದಯ ರೋಗ ಆಗುತ್ತೆ. ಆದರೆ ಈ ಸೂರ್ಯಕಾಂತಿ ಎಣ್ಣೆ ಏನದಲ್ಲ, ಇದು ಕೊಲೆಸ್ಟ್ರಾಲ್ ರಹಿತವಾದಂತಹ ಒಂದು ಎಣ್ಣೆ. ಸೂರ್ಯಕಾಂತಿ ಎಣ್ಣೆಯ ಬಳಕೆಯಿಂದ ನಮಗೆ ಹೃದಯದ ಮೇಲೆ ಆಗುವಂತಹ ಪರಿಣಾಮಗಳನ್ನ ತಡೆಯಿಡಬಹುದು. ಆದ್ದರಿಂದ ಪೌಷ್ಟಿಕದಾಯಕವಾದಂತಹ ಎಣ್ಣೆಯನ್ನ ನಾವು ಈ ಬೆಳೆಯಿಂದ ಪಡಿಬಹುದು, ಅಲ್ಲದೆ ಆಹಾರದಲ್ಲಿ ಬಳಸಬಹುದು. ಈ ಎಣ್ಣೆಯನ್ನ

ಓಕೆ. ಇನ್ನೊಂದ್ಸಲ ಹೇಳ್ತೀನಿ, 6364049901 ಈ ಒಂದು ಫೋನ್ ನಂಬರ್ಗೆ ನಮ್ಮ ರೈತರು, ರೈತ ಬಾಂಧವರು ಎಲ್ಲ ನಮಗೆ ಕೇಳಿದ್ರೆ ನಾವು ನಿಮ್ಮ ಸಹಾಯ ಮಾಡಲಿಕ್ಕೆ ನಾವು ಸದಾ ಸಿದ್ಧರಾಗಿರ್ತೇವೆ ಅಂತೇಳಿ ಈ ಒಂದು ಸಣ್ಣ ಒಂದು ಆಕಾಶವಾಣಿಯ ಒಂದು ಇದನ್ನ ನಾವು ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ವಿಧಾನದಲ್ಲಿ ಸೂರ್ಯಕಾಂತಿಯನ್ನ ಬೆಳೆಯುವ ಬೇಸಾಯ ಕ್ರಮಗಳು ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವಿಸ್ತರಣಾ ನಿರ್ದೇಶನಾಲಯದಲ್ಲಿ ಪ್ರಾಧ್ಯಾಪಕರು ಹಾಗೂ ತಾಂತ್ರಿಕ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಕಾಂತೇಶ್ ಗಾಂಡೋಳ್ಕರ್ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಬಾಳಪ್ಪ ಹುಕ್ಕೇರಿ ಇವರ ಜಾನಪದ ಗೀತೆಗಳನ್ನ. ಕಾಮ ಮೋಗ ಷಡ್ರಿಪುಗಳ ತ್ಯಜಿಸಿ ಸತ್ಯ ಪಥ ಬಿಡೆ, ತ್ಯಜಿಸಿ ಸತ್ಯ ಪಥ ಬಿಡೆ. ಮಾತಿನೊಳಗು ಕೃತಿಯೊಳಗು ಶುದ್ಧವಿರುವುದೇ ಮಡಿ. ಪುಣ್ಯಮತಿಯು ಪುಣ್ಯ ಕೃತಿಯು ಬೇಕು ಮಾತು ಮಾತಿಗೆ, ಪುಣ್ಯಮತಿಯು ಪುಣ್ಯಕೃತಿಯು ಬೇಕು ಮಾತು ಮಾತಿಗೆ. ಪರಪೀಡೆಯ ನೋಡದಂತೆ, ಪರಪೀಡೆಯ ನೋಡದಂತೆ, ಪರಪೀಡೆಯ ನೋಡದಂತೆ ಬರಿ ಪುರಾಣ ವೇತಗೆ, ಬರಿ ಪುರಾಣ ವೇತಗೆ. ಮಾತಿನೊಳಗು ಕೃತಿಯೊಳಗು ಶುದ್ಧವಿರುವುದೇ ಮಡಿ. ನೀತಿ ನೀತಿ ನೀತಿ ಎಂದು ಮಾತನಾಡು ದೇಶಕ್ಕೆ, ನೀತಿ ನೀತಿ ನೀತಿ ಎಂದು ಮಾತನಾಡು ದೇತಕ್ಕೆ. ನೂತನ ದರ್ಧವ ಮತಿಸದ, ನೂತನ ದರ್ಧವ ಮತಿಸದ ಒಣವೇದಾಂತ ವೇತಗೆ, ಒಣವೇದಾಂತ ವೇತಗೆ. ಮಾತಿನೊಳಗು ಕೃತಿಯೊಳಗು ಶುದ್ಧವಿರುವುದೇ ಮಡಿ. ನೀನು ಮಾಡುತ್ತಿರುವ ಕರ್ಮ, ಕರ್ಮ ನೀನು ಮಾಡುತ್ತಿರುವ ಕರ್ಮ ಮಾಡು ನಿನ್ನ ಪಾಡಿಗೆ, ಅದರ ಫಲವ ನೆನೆಸಬೇಡ ಬರಲಿ ತಾನೆ ದೋಡಿಗೆ. ಮಾತಿನೊಳಗು ಕಥೆಯೊಳಗು ಶುದ್ಧವಿರುವುದೇ ಮಡಿ. ಅನ್ಯದ ಕಿಳ ದುಃಖ ಸುಖವ, ಅನ್ಯದ ಕೀಳ ದುಃಖ ಸುಖವ ತನ್ನದೆಂದು ನೋಡುಗೆ, ತನ್ನದೆಂದು ನೋಡುಗೆ. ವಿಶ್ವಕುಲದ ಬಹು ವಿಶಾಲ, ವಿಶ್ವಕುಲದ ಬಹು ವಿಶಾಲ ದೃಷ್ಟಿ ಬರಲಿ ನಾಡಿಗೆ. ಮಾತಿನೊಳಗು ಕಥೆಯೊಳಗು ಶುದ್ಧವಿರುವುದೇ ಮಡಿ. ಮಾತಿನೊಳಗು ಕಥೆಯೊಳಗು ಶುದ್ಧವಿರುವುದೇ ಮಡಿ. ಬಾಯದೊಳು ದಂಬವ ಮನಸದೊಳು ಎಡಬಿಡುದಿರು ಶಂಭುವ, ಬಾಯದೊಳು ದಂಬವ, ಬಾಯದೊಳು ದಂಬವ ಮನಸದೊಳು ಎಡವಿಡುದಿರು ಶಂಭುವ, ಬಾಗದೊಳು ದಂಬವ ಒಡಲೋಳು ವಂಚಿಸಿ ಹೊರಗೆ ನಿಕ್ಕಿದ್ದೀಯ, ಒಡಲೋಳು ವಂಚಿಸಿ ಹೊರಗೆ ನಿಕ್ಕಿದ್ದೀಯ, ಒಡಲೋಳು ವಂಚಿಸಿ, ಒಡಲೋಳು ವಂಚಿಸಿ ಹೊರಗೆ ನಿಕ್ಕಿರ್ತೀಯ. ಪಡೆದಾರೆ ಶಿವ ನಿನ್ನ ಬಲಿವನೆ ಮರುಳೇ, ಮೃದು ಬಾಯದೊಳು ಮನಸದೋಳು ಎಡವಿಡುದಿರು ಶಂಭು, ಜನಮೆಚ್ಚಿ ನಡೆಕೊಂಡ ರೇನುಂಟು ಲೋಕದಿ, ಜನಮೆಚ್ಚಿ ನಡೆಕೊಂಡ ರೇನುಂಟು ಲೋಕದಿ, ಮನ ಮೆಚ್ಚಿ ನಡೆಕೊಂಬುವುದೇ ಚಂದವು, ಜನರೇನು ಬಲ್ಲರು ಒಳಗಾಗು ಕತ್ಯವ, ಜನರೇನು ಬಲ್ಲರು ಒಳಗಾಗು ಕೃತ್ಯವ, ಮನವರಿಯದ ಕಳ್ಳತನವಿಲ್ಲ ವಲ್ಲ, ಮನವರಿಯದ ಕಳ್ಳತನವಿಲ್ಲ ವಲ್ಲ, ಬಿಡು ಬಾಗ್ಯದೊಳು ದಂಗ ಮನಸದೋಳು ಎಡವಿಡುದಿರು ಶಂಭುವ, ಬಿಡು ಬಾಗ್ಯದೊಳು ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ಯುವರೆ, ಜನರು ಮೆಚ್ಚುತ್ತ ನಿನ್ನ, ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೊಯ್ಯುವರೆ, ಜನ ಮೆಚ್ಚದಿರ ಶಿವ ಬಿಡುತ್ತೀಗನೇ, ಜನರಿಲ್ಲಿ ನಿಲ್ಲನು ದೊಡ್ಡಾತ ನಿಲ್ಲದರೆ, ಜನರಿಲ್ಲಿ ನಿನ್ನನು ದೊಡ್ಡಾತ ನಿಲ್ಲದರೆ, ಜನರಿಲ್ಲಿ ನಿನ್ನನು, ಜನರಿಲ್ಲಿ ನಿನ್ನನು ದೊಡ್ಡಾತ ನಿಲ್ಲದರೆ, ಚುನುಮಯ ಶಿವನಲ್ಲೇ ಅರಿಯನೆ ಮರುಳೇ, ಬಿಡು ಬಾಹ್ಯದೋಳು ಮನಸದೋಳು ಎಡವಿಡುದಿರು ಶಂಭುವ, ಬಿಡು ಬಾಹ್ಯದೋಳು ಮನದೋಳು ಶಿವ ತಾನು ಮನಿ ಮಾಡಿಕೊಂಡಿಗ, ಮನದೋಳು ಶಿವ ತಾನು ಮನಿ ಮಾಡಿಕೊಂಡಿಗ, ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ, ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ, ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ, ಮನ ಮೆಚ್ಚಿ ನಡೆದರೆ ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ, ಮನದಾಣ್ಮ ಗುರು ಸಿದ್ಧ ಮರಿಯಾಗುವನಲ್ಲ, ಮನದಾಣ್ಮ ಗುರು ಸಿದ್ಧ ಮರಿಯಾಗುವನಲ್ಲ, ಬಿಡು ಬಾಯದೋಳು ಮನಸದೋಳು ಎಡವಿಡುದಿರು ಶಂಭುವ, ಬಿಡು ಬಾಯದೋಳು. ಯಾತಕ್ಕವಾಶಾರುರಬ್ಯಾಡ ನಮ್ಮ ಹಳ್ಳಿಯೂರ ನಮಗ ಪಾಡ, ನಮಗ ಪಾಡ ಯಾತಕ್ಕವಾಶಾರುರಬ್ಯಾಡ. ಊರ ಮುಂದ ತಿಳಿ ನೀರಿನ ಹಳ್ಳ, ಬೇವು ಮಾವು ಹುಡುಗಲ ಮರ ಚಳ್ಳ, ದಂಡಿ ಗುಂಟ ನೋಡ ನೆಳ ನೆಳ್ಳ, ನೀರ ತರುವಾಗ ನೀರ ತರುವಾಗ ನೀರ ತರುವಾಗ ಗಣಿತರ ತೋಡ, ಯಾತಕ್ಕವಾಶಾರ ಉರಬ್ಯಾಡ ನಮ್ಮ ಹಳ್ಳಿಯೂರ ನಮಗ ಪಾಡ, ನಮಗ ಪಾಡ ಯಾತಕ್ಕವಾಶಾರ ಉರಬ್ಯಾಡ. ಕಟ್ಟಿ ಮ್ಯಾಲ ಕಾಳಿನ ಚೀಲ, ಕಟ್ಟಿ ಮ್ಯಾಲ ಕಾಳಿನ ಚೀಲ, ನಡು ಮನಿಯಾಗ ಕಳಗಿಯ ಸಾಲ,